ಊರ ಮುಂದಿನ ಬಾವಿ ಯಾರ ತೋಡಿದರೆ ನ ಊರ ಮುಂದಿನ ಬಾವಿ ಯಾರ ತೋಡಿದರೆ ನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ ನಾರಿಯ ಮನವು ಜಾರಿದರ ವನವಾಸ ಬಂಗಾರದ ಬಳಿ ತೊಟ್ಟು ಬಡವರನು ಬೈಬ್ಯಾಡ ಬಂಗಾರದ ಬಳಿ ತೊಟ್ಟು ಬಡವರನು ಬೈಬ್ಯಾಡ ಬಂಗಾರವು ನಿನಗೆ ನಿಜವಲ್ಲ ಬಂಗಾರವು ನಿನಗೆ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ತರವಲ್ಲ ಊರ ಮುಂದಿನ ಬಾವಿ ಯಾರ ತೋಡಿದರೆ ನ ಊರ ಮುಂದಿನ ಬಾವಿ ಯಾರ ತೋಡಿದರೆ ನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ ನಾರಿಯ ಮನವು ಜಾರಿದರ ವನವಾಸ ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಮಂದಿಯ ಮಾತ ಕೇಳಬ್ಯಾಡ ಮಂದಿಯ ಮಾತ ಕೇಳಬ್ಯಾಡ ತಂಗ್ಯಮ್ಮ ತಂದೆ ಗುರು ಮಹಂತನ ಮರಿಬ್ಯಾಡ ತಂಗ್ಯಮ್ಮ ತಂದೆ ಗುರು ಮಹಂತನ ಮರಿಬ್ಯಾಡ ಊರ ಮುಂದಿನ ಬಾವಿ ಯಾರ ತೋಡಿದರೇನು ಊರ ಮುಂದಿನ ಬಾವಿ ಯಾರ ತೋಡಿದರೇನು ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ ನಾರಿಯ ಮನವು ಜಾರಿದರ ವನವಾಸ ನಾರಿಯ ಮನವು ಜಾರಿದರ ವನವಾಸ ಹೆಣ್ಣಿನ ಜನಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹೊಣ್ಣು ಕಟ್ಟುವರು ಉಡಿಯೊಳಗ ಹೆಣ್ಣಿನ ಜನುಮಕ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಬೆನ್ನು ತಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಹೆಣ್ಣಿನ ಜನುಮಕ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗೆ ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಯನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಯನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲ್ಲೊಬ್ಬ ಪ್ರತಿ ಸೂರ್ಯ ಪರನಾಡಲ್ಲೊಬ್ಬ ಪ್ರತಿ ಸೂರ್ಯ ನನ್ನಣ್ಣ ಬಿದಿಗೆ ಚಂದ್ರಮನಂತೆ ಉದಿಯಾದ ಹೆಣ್ಣಿನ ಜನುಮಕ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಸರದಾರ ಬರುವಾಗ ಸುರಿದಾವೆ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ಸರದಾರ ಬರುವಾಗ ಸುರಿದಾವೆ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿತಾವೆ ಹೆಣ್ಣಿನ ಜನುಮಕ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಮನೆಯ ಹಿಂದೀಗ ನೆನೆದಾರೆ ಗಮ್ಮೆಂದು ನೆನೆದಾಂಗ ಬಂದ ನನ್ನ ಅಣ್ಣ ಮನೆಯ ಹಿಂದೀಗ ನೆನೆದಾರೆ ಗಮ್ಮೆಂದು ನೆನೆದಾಂಗ ಬಂದ ನನ್ನ ಅಣ್ಣ ನೆನೆದಾಂಗ ಬಂದ ನನ್ನ ಅಣ್ಣ ಬಾಳೆಯ ಗೊನೆ ಹಾಂಗ ತೋಳ ತಿರುತ್ತ ಹೆಣ್ಣಿನ ಜನುಮಕ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಬೆನ್ನು ತಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಆರು ಮಲೆ ಆರು ಕಾಲ ಗುಂಜಿಮಲೆ ಗುಂಜಿಕಾಲ ಮೂಡಲ ಮನೆಯ ಮಾದೇವ ಬಾನನ್ನ ಜೊತೆಗಾರ ಜಿಂಗಿನಂಗ ಅಂಗನಂಗ ಜಿಂಗಿನಕ್ಕ ಜಿಂಗಿನಂಗ ಅಂಗನಂಗ ಜಿಂಗಿನಕ್ಕ ಆರು ಮಲೆ ಆರು ಕಾಲ ಗುಂಜಿಮಲೆ ಗುಂಜಿಕಾಲ ಮೂಡಲ ಮನೆಯ ಮಾದೇವ ಬಾನನ್ನ ಜೊತೆಗಾರ ಬಾನನ್ನ ಜೊತೆಗಾರ ಜಿಂಗಿನಕ್ಕ ಅಂಗನಂಗ ಜಿಂಗಿನಕ್ಕ ಜಿಂಗಿನಂಗ ಅಂಗನಕ್ಕ ಜಿಂಗಿನಂಗ ತವರೂರ ಹಾದಿಯಲಿ ಕಲ್ಲಿಲ್ಲ ಮುಳ್ಳಿಲ್ಲ ತವರೂರ ಹಾದಿಯಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ಬಾನನ್ನ ಜೊತೆಗಾರ ಬಾನನ್ನ ಜೊತೆಗಾರ ಜಿಂಗಿನಂಗ ಅಂಗನಕ್ಕ ಜಿಂಗಿನಂಗ ಜಿಂಗಿನಕ್ಕ ಅಂಗನಂಗ ನಿಂಗಿನಕ್ಕ ನಮ್ಮೂರ ಜಾತ್ರೆಯಲ್ಲಿ ಎಲ್ಲೆಲ್ಲೂ ಸಡಗರವೇ ನಮ್ಮೂರ ಜಾತ್ರೆಯಲ್ಲಿ ಎಲ್ಲೆಲ್ಲೂ ಸಡಗರವೇ ಜಾತ್ರೆಯ ನೋಡಕ ಹೋಗೋಣ ಬಾನನ್ನ ಜೊತೆಗಾರ ಬಾನನ್ನ ಜೊತೆಗಾರ ಜಿಂಗಿನಕ್ಕ ಅಂಗನಂಗ ಜಿಂಗಿನಕ್ಕ ಜಿಂಗಿನಂಗ ಅಂಗನಕ್ಕ ಜಿಂಗಿನಂಗ ನಮ್ಮೂರ ಹೊಲದಾಗ ಬೆಳೆದಾರ ಬೆಳಿ ಬಹಳ ನಮ್ಮೂರ ಹೊಲದಾಗ ಬೆಳೆದಾರ ಬೆಳಿ ಬಹಳ ಫಸಲಿನ ರಾಶಿಯ ನೋಡೋಣ ಬಾನನ್ನ ಜೊತೆಗಾರ ಬಾನನ್ನ ಜೊತೆಗಾರ ಜಿಂಗಿನಕ್ಕ ಅಂಗನಂಗ ಜಿಂಗಿನಕ್ಕ ಜಿಂಗಿನಂಗ ಅಂಗನಕ್ಕ ಜಿಂಗಿನಂಗ ನಮ್ಮೂರ ಗುಡಿಯಾಗ ಕುಳಿತಾನ ಸೋಮೇಶ ನಮ್ಮೂರ ಗುಡಿಯಾಗ ಕುಳಿತಾನ ಸೋಮೇಶ ಭಕ್ತಿಲಿವಿ ಭಜಿಸೋಣ ಬಾನನ್ನ ಜೊತೆಗಾರ ಬಾನನ್ನ ಜೊತೆಗಾರ ಜಿಂಗಿನಕ್ಕ ಅಂಗನಂಗ ಜಿಂಗಿನಕ್ಕ ಜಿಂಗನಕ್ಕ ಅಂಗನಂಗ ಜಿಂಗಿನಕ್ಕ ಜಿಂಗಿನಕ್ಕ ಅಂಗನಂಗ ಜಿಂಗಿನಕ್ಕ ಜಿಂಗಿನಕ್ಕ ಅಂಗನಂಗ ಜಿಂಗಿನಕ್ಕ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ ಕ್ಷುಲ್ಲರ ಗೆಳೆತನ ಮಾಡಿದರ ನನ್ನ ಕಂದ ಸಲ್ಲದ ಮಾತು ಬರ್ತಾವ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ ಕ್ಷುಲ್ಲರ ಗೆಳೆತನ ಮಾಡಿದರ ಚುಲ್ಲರ ಗೆಳೆತನ ಮಾಡಿದರ ನನ ಕಂದ ಸಲ್ಲದ ಮಾತು ಬರತಾವ ಸಲ್ಲದ ಮಾತು ಬರತಾವ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಚುಲ್ಲರ ಗೆಳೆತನ ಮಾಡಿದರ ಚುಲ್ಲರ ಗೆಳೆತನ ಮಾಡಿದರ ನನ ಕಂದ ಸಲ್ಲದ ಮಾತು ಬರತಾವ ಸಲ್ಲದ ಮಾತು ಬರತಾವ ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕು ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕು ನಂದಿಯ ಶಿವನ ದಯದಿಂದ ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿ ಬಾಯಾಗ ಇರಬೇಕು ಮಂದಿ ಬಾಯಾಗ ಇರಬೇಕು ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಚುಲ್ಲರ ಗೆಳೆತನ ಮಾಡಿದರ ಚುಲ್ಲರ ಗೆಳೆತನ ಮಾಡಿದರ ನನ ಕಂದ ಸಲ್ಲದ ಮಾತು ಬರತಾವ ಸಲ್ಲದ ಮಾತು ಬರತಾವ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಎಷ್ಟುಂಡರೆಂದು ಅನಬೇಡ ಈ ಮೂರು ಮುಟ್ಯಾವ ಶಿವನ ಸದರಿಗಿ ಮುಟ್ಯಾವ ಶಿವನ ಸದರಿಗಿ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಚುಲ್ಲರ ಗೆಳೆತನ ಮಾಡಿದರ ಚುಲ್ಲರ ಗೆಳೆತನ ಮಾಡಿದರ ನನ ಕಂದ ಸಲ್ಲದ ಮಾತು ಬರತಾವ ಸಲ್ಲದ ಮಾತು ಬರತಾವ ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಅಂಗ ಚುಲ್ಲರ ಗೆಳೆತನ ಮಾಡಿದರ ಚುಲ್ಲರ ಗೆಳೆತನ ಮಾಡಿದರ ನನ ಕಂದ ಸಲ್ಲದ ಮಾತು ಬರತಾವ ಸಲ್ಲದ ಮಾತು ಬರತಾವ ಸಲ್ಲದ ಮಾತು ಬರತಾವ ಯಾಕ ಬಡದಾಡ್ತಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀನ್ ಹೋಗ ದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಂಡ್ರು ಮಕ್ಕಿರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಹೆಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ತನಕ ಸತ್ತಾಗ ಬರುವರು ತಮ್ಮ ಗುಳಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಬದುಕಿ ಬೆಳೆಯೋ ತನಕ, ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ತನಕ, ಸತ್ತಾಗ ಬರುವರು ತಮ್ಮ ಗುಳಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯ ಮೇಚಿ ಸಂಸಾರ ನೆಚ್ಚಿ, ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಹೆಣ್ಣು ಅನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ. ನಿನ್ನಾಸೆ ಪ್ರಾಣ ಪಕ್ಷಿ ಯಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಯಾರೋ ತನಕ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯ ಮೇಚಿ ಸಂಸಾರ ನೆಚ್ಚಿ, ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಜನಪದ ಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ಕುದುರೆಯನ್ನು ತಂದಿವ್ನಿ, ಜೀನಾಮ ಬಿಗಿದೇವ್ನಿ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಗಂಗ್ಲಾ ತೊಳೆಯೋರಿಲ್ಲ, ಅಂಗ್ಲಾ ಗುಡಿಸೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲಾ ಗುಡಿಸೋರಿಲ್ಲ, ಗಂಗ್ಲಾ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತೊಟ್ಟಿಡುವೆ, ಅಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತೊಟ್ಟಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಳೆಯಾರ ಬಂದೀತೋ, ಹೊಳೆಯಾರ ತುಂಬೀತೋ, ಹೆಂಗೆ ಬರಲಣ್ಣ ಮದುವೆಗೆ. ಮಳೆಯಾರ ಬಂದೀತೋ, ಹೊಳೆಯಾರ ತುಂಬೀತೋ, ಹೆಂಗೆ ಬರಲಣ್ಣ ಮದುವೆಗೆ. ಚಿನ್ನಾದ ಹರಿಗೋಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಗೆ ರನ್ನಾದ ಹುಟ್ಟಾಕಿ, ಜೋಕೇಲಿ ನಿನ್ನ ಕರೆದೊಯ್ಯುವೆ, ಜೋಕೇಲಿ ನಿನ್ನ ಕರೆದೊಯ್ಯುವೆ. ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಕುದುರೇನ ತಂದಿವ್ನಿ, ಜೀನಾವ ಬಿಗದಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಪ್ಪ ಇದ್ದರೆಯನ್ನ ಸುಮ್ಮನೆ ಕಳುವಾರೆ, ಅವ್ವ ಇಲ್ಲದ ಮನೆಯಾ ಯಾಕೆ ಅಪ್ಪ ಇದ್ದರೆ ಎನ್ನ ಸುಮ್ಮನೆ ಕಳುವಾರೆ ಅವ್ವ ಇಲ್ಲದ ಮನೆಯಾಕೆ ಬಂದಾರೆ ಬಂದೇನು ಅಂಗಳದಿ ನಿಂದೇನು ಬಂದಾರೆ ಬಂದೇನು ಅಂಗಳದಿ ನಿಂತೇನು ಕಂದಾಗೆ ಧಾರೆ ಎರೆದೇನು ಕಂದಾಗೆ ಧಾರೆ ಎರೆದೇನು ಕುದುರೇನ ತಂದಿವ್ನಿ ಜೀನಾವ ಬಿಗದಿವ್ನಿ ಕುದುರೇನ ತಂದಿವ್ನಿ ಜೀನಾವ ಬಿಗದಿವ್ನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಜೊಯ್ಡ ತಾಲೂಕು ಗುಂದದ ರಾಧಾ ದಾನಗಿರಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. कुतला बोल रहा है पक्षियों से तो हम खेत को बचा लेते हैं पर इन घातक रसायनों से कैसे बचाने मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलाती थी शुद्धता झलकती थी माटी भी तंदुरुस्त और लोग पहली वाली बात कहा परम तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಈಗ ಕೇಳಿ ಕೃಷಿ ಮಾಹಿತಿ ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯು ಮಣ್ಣಿನ ಫಲವತ್ತತೆಯನ್ನು ಅವಲಂಬಿಸಿದೆ ಯಾವ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿವೆ ಮಣ್ಣಿನ ಫಲವತ್ತತೆಯೇನು ಅದರ ಉತ್ಪಾದನಾ ಸಾಮರ್ಥ್ಯವೇನು ಎಂಬುದನ್ನು ಮಣ್ಣಿನ ವೈಜ್ಞಾನಿಕ ಪರೀಕ್ಷೆ ಮಾಡಿಯೇ ತಿಳಿಯಬೇಕು ಮಣ್ಣಿನ ರಸಸಾರ ಲವಣಾಂಶ ಹಾಗೂ ಸಾವಯವ ಇಂಗಾಲದ ಮಟ್ಟಗಳನ್ನು ಅರಿತು ಅವುಗಳ ಸುಧಾರಣೆಗೆ ಮಾರ್ಗದರ್ಶನ ನೀಡುವುದೇ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆಗೆ ಮಣ್ಣನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿದಾಗ ಮಾತ್ರ ನಿಖರವಾದ ಫಲಿತಾಂಶ ಬರಲು ಸಾಧ್ಯ ಭೂಮಿಯ ಮೇಲ್ಪದರದ ಮಣ್ಣು ಒಂದೇ ಸಮನಾಗಿರದೆ ಬಣ್ಣ ಕಣವಿನ್ಯಾಸ ಕಣರಚನೆ ಮೇಲ್ಮೈ ಲಕ್ಷಣ ಇವುಗಳೆಲ್ಲ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತೆ ಈ ಎಲ್ಲ ವೈಪರೀತ್ಯಗಳನ್ನು ತೋರಿಸುವ ರೀತಿಯಲ್ಲಿ ಮಣ್ಣಿನ ಮಾದರಿಯನ್ನ ಸಂಗ್ರಹಣೆ ಮಾಡಬೇಕು ಮಣ್ಣಿನ ಮಾದರಿಯು ಇಡೀ ಪ್ರದೇಶದ ನೈಜ ಸ್ವರೂಪವನ್ನ ತೋರಿಸುತ್ತೆ ಅಲ್ಲದೆ ಮಣ್ಣಿನ ಪರೀಕ್ಷೆ ಹಾಗೂ ವಿಶ್ಲೇಷಣೆಯು ಈ ಮಾದರಿಯನ್ನೇ ಅವಲಂಬಿಸುವುದರಿಂದ ಮಣ್ಣಿನ ಮಾದರಿಯನ್ನ ವೈಜ್ಞಾನಿಕವಾಗಿ ಸಂಗ್ರಹಿಸಬೇಕು ಈ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾದರೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ ಜಮೀನಿನಲ್ಲಿ ಬೆಳೆ ಇಲ್ಲದಿರುವಾಗ ಅಂದರೆ ಬೆಳೆ ಕಟಾವಾದ ನಂತರ ಇಲ್ಲವೇ ಮಳೆಗಾಲಕ್ಕೆ ಮುನ್ನ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು ಮಣ್ಣಿನ ಮಾದರಿಯನ್ನು ಬದುವಿನ ಹತ್ತಿರ ರಸ್ತೆ ಬದಿಗೆ ಪಂಪ್ ಹೌಸ್ ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಹೊಂಡ ಬಾವಿ ಅಥವಾ ನೀರಾವರಿ ಕಾಲುವೆಗಳ ಹತ್ತಿರ ನೀರು ಹಾಯಿಸಿದ ಸ್ಥಳಗಳಲ್ಲಿ ಅಥವಾ ಬೆಳೆಗಳ ತ್ಯಾಜ್ಯ ವಸ್ತುಗಳನ್ನು ಸುಟ್ಟ ಸ್ಥಳಗಳಲ್ಲಿ ಮರಗಳ ಕೆಳಗೆ ವಿದ್ಯುತ್ ಕಂಬದ ಹತ್ತಿರ ಹಾಗೆ ಕೊಟ್ಟಿಗೆ ಅಥವಾ ರಸಗೊಬ್ಬರಗಳನ್ನು ಹಾಕಿರುವಂತಹ ಪ್ರದೇಶಗಳಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಶೇಖರಿಸುವಂತಹ ಸ್ಥಳಗಳಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬಾರದು ಏಕೆಂದರೆ ಅದು ಮಣ್ಣಿನ ನೈಜ ಫಲವತ್ತತೆಯ ಚಿತ್ರಣವನ್ನು ನೀಡೋದಿಲ್ಲ ಗೊಬ್ಬರವನ್ನು ಹಾಕೋದಕ್ಕಿಂತ ಮುಂಚೆ ಅಥವಾ ಗೊಬ್ಬರವನ್ನು ಹಾಕಿದ 3 ತಿಂಗಳುಗಳ ನಂತರ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು ಹಾಗೆಯೇ ಮಣ್ಣಿನ ಮಾದರಿಯನ್ನು ತೆಗೆಯಬೇಕಾದಲ್ಲಿ ಲೋಹದ ಉಪಕರಣವನ್ನು ಬಳಸಬಾರದು ಚೌಗು ಅಥವಾ ಯಾವುದೇ ವಿಭಿನ್ನ ಭೂಮಿ ಇದ್ದಲ್ಲಿ ಮತ್ತೊಂದು ಪ್ರತ್ಯೇಕ ಮಾದರಿಯನ್ನು ತೆಗೆಯಬೇಕು ಹಾಗೆಯೇ ಕ್ಷಾರಯುಕ್ತ ಚೌಳು ಮಣ್ಣಿನಲ್ಲಿ ಕಾಣಿಸುವಂತಹ ಲವಣದ ಪೊರೆಯನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ನಂತರ ಅದರ ಮಾದರಿಯನ್ನ ತೆಗಿಬೇಕು. ಸಂಗ್ರಹಿಸಿದಂತಹ ಮಣ್ಣಿನ ಮಾದರಿಯು ಒದ್ದೆಯಾಗಿರಬಾರದು. ಒಂದು ವೇಳೆ ಒದ್ದೆಯಾಗಿದ್ರೆ ನೆರಳಿನಲ್ಲಿ ಹರಡಿ ಒಣಗಿಸಬೇಕು. ಹಾಗೇನೆ ಅದನ್ನ ನೆರಳಿನಲ್ಲಿ ಒಣಗಿಸುವಾಗಲೂ ಕೂಡ ರಸಗೊಬ್ಬರದ ಪಕ್ಕದಲ್ಲಿ ಇಡಬಾರದು. ಸಂಗ್ರಹಿಸಿದಂತಹ ಮಣ್ಣಿನ ಮಾದರಿಯನ್ನ ರಾಸಾಯನಿಕ ಚೀಲದಲ್ಲಿ ತುಂಬಬಾರದು. ಸ್ವಚ್ಛವಾದ ನೂಲಿನ ಬಟ್ಟೆಯ ಚೀಲಗಳು ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಲು ಉತ್ತಮ. ಮಣ್ಣು ಮಾದರಿಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ತಪ್ಪದೇ ನಿಮ್ಮ ಜೊತೆ ಇಟ್ಕೊಳ್ಬೇಕು. ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಾಮಾನ್ಯವಾಗಿ ಮೇಲ್ಪದರದ ಮಣ್ಣನ್ನೇ ಉಪಯೋಗಿಸುತ್ತೇವೆ. ಏಕೆಂದರೆ ಬಹುತೇಕ ಎಲ್ಲಾ ಬೆಳೆಗಳ ಬೇರಿನ ಸಾಂದ್ರತೆಯು ಮಣ್ಣಿನ ಮೇಲ್ಪದರದಲ್ಲಿಯೇ ಯಥೇಚ್ಛವಾಗಿರುವುದರ ಜೊತೆಗೆ ಮಣ್ಣಿನಲ್ಲಿ ಲಭ್ಯವಿರುವಂತಹ ಪೋಷಕಾಂಶಗಳ ಪ್ರಮಾಣದಲ್ಲಿ ಶೀಘ್ರವಾದ ಬದಲಾವಣೆಗಳು ಈ ಪದರದಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಆಹಾರ ಧಾನ್ಯಗಳು, ತರಕಾರಿಗಳು, ಔಷಧೀಯ ಸಸ್ಯಗಳು, ಹೂವು, ಮೇವು, ಈ ಎಲ್ಲ ಬೆಳೆಗಳಲ್ಲಿ ಮಣ್ಣಿನ ಮಾದರಿಯನ್ನು ಬೆಳೆಯ ಸಾಲುಗಳ ಮಧ್ಯಭಾಗದಿಂದ ಸಂಗ್ರಹಿಸಬೇಕು. ಇನ್ನು ಹಣ್ಣು, ದೀರ್ಘಾವಧಿ ಮರಗಳ ಬೆಳೆಗಳಾಗಿದ್ದರೆ ಮರದ ಕಾಂಡ ಮತ್ತು ಮರದ ಹೊರಪರಿಧಿಯ ಮಧ್ಯಭಾಗದಿಂದ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಬೇಕು. ಮಣ್ಣಿನ ಮಾದರಿಯನ್ನ ತೆಗೆಯುವ ಮೊದಲು ಜಮೀನಿನ ಸುತ್ತ ಓಡಾಡಿ ಮಣ್ಣಿನ ಬಣ್ಣ, ಕಣವಿನ್ಯಾಸ, ಕಣರಚನೆ, ಮೇಲ್ಮೈ ಲಕ್ಷಣ, ಬೆಳೆ ಪದ್ಧತಿ ಮುಂತಾದವುಗಳನ್ನು ಗಮನಿಸಿ ಜಮೀನನ್ನು ಮಾದರಿ ಸಂಗ್ರಹಣಾ ತಾಕುಗಳಾಗಿ ವಿಂಗಡಿಸಬೇಕು. ಪ್ರತಿ ಏಕರೀತಿಯ ಮಾದರಿ ಸಂಗ್ರಹಣಾ ತಾಕುವಿನ ವಿಸ್ತೀರ್ಣ 5 ಎಕರೆಗಿಂತ ಹೆಚ್ಚಾಗಿರಬಾರದು. ಪ್ರತಿ ಏಕರೀತಿಯ ಮಾದರಿ ಸಂಗ್ರಹಣಾ ತಾಕುವಿನಲ್ಲಿ 15-20 ಸ್ಥಳಗಳಲ್ಲಿ ಅಲ್ಲಲ್ಲಿ ಅಂಕುಡೊಂಕಾಗಿ ಉಪ ಮಾದರಿ ಮಣ್ಣನ್ನು ತೆಗೆಯುವ ಸ್ಥಳಗಳನ್ನು ಗುರುತಿಸಬೇಕು. ಹೀಗೆ ಪ್ರತಿ ಉಪ ಮಾದರಿಯ ಸ್ಥಳದಲ್ಲಿ ಒಂದು ವಿ ಆಕಾರದ ಗುಂಡಿಯನ್ನು ತೆಗೆದು 2 ಸೆಂಟಿಮೀಟರ್ ದಪ್ಪದ ಪದರ ಗುಂಡಿಯಲ್ಲಿರುವ ಪುಡಿ ಮಣ್ಣನ್ನು ಪೂರ್ತಿಯಾಗಿ ಹೊರ ತೆಗೆದು ಹಾಕಬೇಕು. ನಂತರ ಗುಂಡಿಯ ಒಂದು ಪಕ್ಕದಿಂದ 2 ಸೆಂಟಿಮೀಟರ್ ದಪ್ಪದ ಪದರವನ್ನು ಮೇಲಿನಿಂದ ತಳದವರೆಗೆ ತೆಗೆದು ಒಂದು ಸ್ವಚ್ಛವಾದ ಬಕೆಟಿನಲ್ಲಿ ಹಾಕಬೇಕು. ಇದೇ ರೀತಿ ಒಂದು ಮಾದರಿ ಸಂಗ್ರಹಿಸುವ ವಿಧಾನ ಮಾದರಿಗಳನ್ನು ಅದೇ ಬಕೆಟಿನಲ್ಲಿ ಶೇಖರಿಸಬೇಕು. ನಂತರ ಬಕೆಟಿನಲ್ಲಿರುವ ಎಲ್ಲಾ ಮಣ್ಣನ್ನು ಸ್ವಚ್ಛವಾದ ಒಂದು ಕಲ್ಲು ನೆಲದ ಮೇಲೆ ಸುರಿದು ಸಂಪೂರ್ಣವಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡುವಾಗ ಕಸ, ಕಡ್ಡಿ, ಕಲ್ಲು, ಬೇರಿನ ತುಂಡುಗಳನ್ನು ತೆಗೆದು ಬಿಡಬೇಕು. ಬೆರೆಸಿದ ಮಣ್ಣನ್ನು ಸಮನಾಗಿ ವೃತ್ತಾಕಾರವಾಗಿ ಹರಡಿ ಅದನ್ನು 4 ಭಾಗವಾಗಿ ಮಾಡಬೇಕು. ಅದರಲ್ಲಿ 2 ವಿರುದ್ಧ ದಿಕ್ಕಿನ ಭಾಗವನ್ನು ಹೊರತೆಗೆದು ಹಾಕಬೇಕು. ಉಳಿದ 2 ವಿರುದ್ಧ ದಿಕ್ಕಿನ ಭಾಗವನ್ನು ಮತ್ತೆ ಬೆರೆಸಿ ಇದೇ ಕ್ರಮವನ್ನು 1/2 ಕೆಜಿ ಮಣ್ಣು ಉಳಿಯುವವರೆಗೂ ಮುಂದುವರಿಸಬೇಕು. ಹೀಗೆ ಸಂಗ್ರಹಿಸಿದಂತಹ ಮಣ್ಣು ಮಾದರಿಯನ್ನು ನೆರಳಿನಲ್ಲಿ ಒಣಗಿಸಿ ಸ್ವಚ್ಛವಾದ ಪ್ಲಾಸ್ಟಿಕ್ ಇಲ್ಲವೇ ಬಟ್ಟೆ ಚೀಲದಲ್ಲಿ ತುಂಬಿ ಮಾಹಿತಿ ಚೀಟಿಯೊಂದಿಗೆ ಮಣ್ಣು ಪರೀಕ್ಷೆಯ ವಿಶ್ಲೇಷಣಾ ಕೇಂದ್ರಕ್ಕೆ ಕಳುಹಿಸಬೇಕು. ಹೀಗೆ ಮಣ್ಣಿನ ಮಾದರಿ ಸಂಗ್ರಹಣೆಯನ್ನ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಬೇಕಾದರೆ ಪೂರ್ತಿ ಮಾಹಿತಿಯೊಂದಿಗೆ ಕಳುಹಿಸಬೇಕು. ರೈತನ ಹೆಸರು, ಪೂರ್ಣ ವಿಳಾಸ, ಸರ್ವೆ ಸಂಖ್ಯೆ, ಮಣ್ಣಿನ ಮಾದರಿ ಪ್ರತಿನಿಧಿಸುವ ತಾಕಿನ ಕ್ಷೇತ್ರಫಲ, ಮಣ್ಣಿನ ಬಣ್ಣ, ಮಣ್ಣಿನ ಪ್ರದೇಶ, ನೀರಾವರಿ ಮೂಲ, ಮಣ್ಣಿನ ನೀರು ಬಸಿಯುವಿಕೆ, ಕಳೆದ ವರ್ಷಗಳಲ್ಲಿ ಹಾಕಿದ ವಿವಿಧ ಗೊಬ್ಬರಗಳು ಮತ್ತು ಅವುಗಳ ಎಕರೆವಾರು ಪ್ರಮಾಣ, ಮಣ್ಣಿನ ಮಾದರಿ ಸಂಗ್ರಹಣೆಗೆ ತೆಗೆದ ಆಳ, ತೆಗೆದ ದಿನಾಂಕ, ಬೆಳೆದ ಬೆಳೆ, ತಳಿ, ಮುಂದಿನ 2 ವರ್ಷಗಳಲ್ಲಿ ಬೆಳೆಯಬೇಕಾದಂತಹ ಬೆಳೆ, ಇನ್ನು ಕೆಲವು ಮಾಹಿತಿಯನ್ನ ಒದಗಿಸಬೇಕಾಗುತ್ತೆ. ಒಂದೇ ಸಾಗುವಳಿ ಪ್ರದೇಶದಲ್ಲಿ ನಿರಂತರವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ಬೆಳೆಗಳನ್ನು ಬೆಳೆಯೋದ್ರಿಂದ ಸಾಗುವಳಿ ಕ್ಷೇತ್ರದ ಮಣ್ಣಿನ ಆರೋಗ್ಯ ಕ್ಷೀಣಿಸುತ್ತೆ. ಕೆಲವೊಮ್ಮೆ ಅವಶ್ಯಕತೆಗಿಂತ ಕಡಿಮೆ ಮತ್ತು ಕೆಲವೊಮ್ಮೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಇಳುವರಿಯಲ್ಲಿ ಏರುಪೇರು, ಜೊತೆಗೆ ಮಣ್ಣಿನ ಆರೋಗ್ಯವೂ ಕೂಡ ಹಾಳಾಗುತ್ತೆ. ಕೊನೆಗೊಂದು ದಿನ ಆ ಸಾಗುವಳಿ ಪ್ರದೇಶದಲ್ಲಿ ಯಾವುದೇ ರೀತಿಯ ಬೆಳೆ ಬೆಳೆಯುವುದು ಸಾಧ್ಯವಾಗೋದಿಲ್ಲ. ಆದ್ದರಿಂದ ಮಣ್ಣು ಪರೀಕ್ಷೆ ಒಂದು ಮೂಲಭೂತವಾದ ಅವಶ್ಯಕತೆ. ನೀರಾವರಿ ಅಥವಾ ತೀವ್ರ ತರಹದ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ರೆ 3 ಬೆಳೆಗಳಿಗೊಮ್ಮೆ ಮಣ್ಣಿನ ಮಾದರಿಯನ್ನ ತೆಗೆದು ಪರೀಕ್ಷಿಸೋದು ಒಳಿತು. ಪ್ರತಿ ವರ್ಷವೂ ಒಂದೊಂದು ಬೆಳೆಯನ್ನು ಬೆಳೀತಾ ಇದ್ರೆ 3 ವರ್ಷಗಳಿಗೊಮ್ಮೆ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆ ಮಾಡಿದರೆ ಸಾಕು. ಫಲವತ್ತಾದ ಮಣ್ಣೆಂದರೆ ಬೆಳೆಗಳಿಗೆ ಬೇಕಾಗುವಂತಹ 16 ಪೋಷಕಾಂಶಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ನೀಡುವಂತಿರಬೇಕು. ಇದು ಮಣ್ಣು ಪರೀಕ್ಷೆ ಆಧರಿಸಿ ಸಮರ್ಪಕ ಪೋಷಕಾಂಶಗಳ ನಿರ್ವಹಣೆ ಮಾಡುವುದರಿಂದ ಸಾಧ್ಯ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಸ್ತೂರವ್ವ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. ಮಣ್ಣಿನ ಮಳಿ ಬಂದ ಚಿನ್ನದ ಮಳಿ ಬಂದ ಮ್ಯಾಲ ಮುತ್ತಿನ ಮಳಿ ಬಂದೇ ಕೋಲೆ ಕೋಲೋ